ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಸಮಯ ಸರಿಯಾಗಿ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಆಲಿಸುವಿರಿ ರಾಯಚೂರು ತಾಲೂಕಿನ ಮಂಡಲಗೆರೆ ಗ್ರಾಮದ ಆಂಜನೇಯ ಅವರ ಮಾವು ಬೇಸಾಯ ಅನುಭವಗಳನ್ನು, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು, ತದನಂತರ ಪೇಟೆ ಧಾರಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆರಂಭದಲ್ಲಿ ಕೇಳೋಣ ರಾಯಚೂರು ತಾಲೂಕಿನ ಮಂಡಲಗೆರೆ ಗ್ರಾಮದ ಆಂಜನೇಯ ಅವರ ಮಾವು ಬೇಸಾಯ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರ್ತೀವಿ ಕೃಷಿಯಲ್ಲಿ ಬಹಳಷ್ಟು ಜನ ಓದ್ದವ್ರು ಬರ್ತಾರೆ, ಓದ್ದೇ ಇರೋರು ಕೂಡ ಬರ್ತಾರೆ. ಓದ್ಕೊಂಡು ವೈಜ್ಞಾನಿಕ ಕೃಷಿ ಕಡೆ ಹೋಗ್ತಿರ್ತಾರೆ. ಓದ್ದವರು ಪಾರಂಪರಿಕವಾಗಿ ತಮ್ಮ ಪೂರ್ವಜರು ಏನು ಕೃಷಿಯನ್ನು ಮಾಡ್ತಾ ಇದ್ರು ಅದೇ ರೀತಿ ಕೃಷಿಯನ್ನು ಮಾಡ್ತಾ ತಮ್ಮದೇ ಆದಂಥ ಒಂದು ದುಡಿಮೆಯಲ್ಲಿ 2 ಎಕರೆಯಿಂದ 4 ಎಕರೆ, 4 ಎಕರೆಯಿಂದ 8 ಎಕರೆ, ಹೀಗೆ ಒಂದು ಹಂಚಿಕೆಯಿಂದ ಅಂತಂದ್ರೆ ಜಾಣತನದ ಕೃಷಿಯನ್ನ ಮಾಡಿಕೊಂಡು ಅದರಲ್ಲಿ ತೋಟಗಾರಿಕಾ ಬೆಳೆಗಳಾಗಿರ್ಬೋದು, ಬಹುವಾರ್ಷಿಕ ಬೆಳೆಗಳಾಗಿರ್ಬೋದು, ವೈಜ್ಞಾನಿಕವಾಗಿ ಮಾಡಿಕೊಂಡು ತಮ್ಮದೇದಂಥ ಒಂದು ಮಾರುಕಟ್ಟೆಯನ್ನ ಹುಡ್ಕೊಂಡು ರೈತ ಬಾಂಧವರು ಯಶಸ್ಸನ್ನ ಸಾಧಿಸಿದವರು ನಮ್ಮ ಜೊತೆ ಇರ್ತಾರೆ. ಹಾಗೇನೆ ನಾನು ಹೇಳಿದ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಮಂಡಲಗೇರ ಗ್ರಾಮದ ಆಂಜನೇಯ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಅವಿದ್ಯಾವಂತರು, ತಮ್ಮ ಪೂರ್ವಜರು ಕೇವಲ 2 ಎಕರೆ ಭೂಮಿ ಇತ್ತು, ಕೇವಲ ಕೃಷಿ ಭೂಮಿಯನ್ನೇ ಇದ್ದುಕೊಂಡು 4-5 ಎಕರೆ ಕೃಷಿ ಭೂಮಿಯನ್ನ ಖರೀದಿ ಮಾಡಿ ಅದರಲ್ಲಿ ವಿವಿಧ ರೀತಿಯ ಮಾವಿನ ಹಣ್ಣುಗಳನ್ನು ಬೆಳೆದು ಈಗ ತಮ್ಮದೇದಂತಹ ಒಂದು ಮಾರುಕಟ್ಟೆಯನ್ನು ಕೂಡ ಇವರು ಕಂಡುಕೊಂಡಿದ್ದಾರೆ. ಅಂತಂದ್ರೆ ಮಾತಿನಿಂದ ಮಾತಿಗೆ ಪ್ರತಿ ವರ್ಷವೂ ಕೂಡ ತಮ್ಮ ಖಾಯಂ ಗ್ರಾಹಕಿಗಳಿಗೆ ಮನೆಗಳಿಗೆ ಡೆಲಿವರಿಯನ್ನು ಮಾಡ್ತಾ ತಮ್ಮ ಬದುಕನ್ನ ವೈಜ್ಞಾನಿಕವಾಗಿ ತೋಟಗಾರಿಕೆಯಲ್ಲಿ ಮಾವಿನ ಹಣ್ಣಿನಲ್ಲಿ ತಮ್ಮನ್ನ ತಾವು ತೊಡಸ್ಕೊಂಡಿದ್ದಾರೆ. ಅವರ ಯಶಸ್ಸಿನ ಯಶೋಗಾಥೆಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋಣ ಆಂಜನೇಯ ಅವರಿಂದ. ಆಂಜನೇಯ ಅವರೇ, ಈಗ ತಮ್ದು ಅಂದಾಜು ವಯಸ್ಸು ಎಷ್ಟ್ರಿ? ಸರ್, ಈಗ ನನ್ನ ವಯಸ್ಸು 39 ಸರ್. 39. ವಿದ್ಯಾಭ್ಯಾಸ ಎಲ್ಲಿವರೆಗಾಗಿದೆ ಸರ್? ನಂದು ಸೆಕೆಂಡ್ ಪಿ ಯು ಸಿ ಅಟ್ಟೆ ಆಗೈತೆ ಸರ್. ವಿದ್ಯಾಭ್ಯಾಸ ಸೆಕೆಂಡ್ ಪಿ ಯು ಸಿ ಅಂತಂದ್ರೆ 12ನೇವರೆಗೂ ನಿಮ್ದು ಅಭ್ಯಾಸ ಆಗಿದೆ? ಹೌದು ಸರ್. ಹೌದು ಸರ್. ಯಾಕೆ ನೀವು ಮುಂದೆ ಓದ್ಲಿಲ್ಲ ಸರ್? ಈಗ ನನ್ನ ಮನೆಯಲ್ಲಿ ಒಬ್ಬರೇ ಗಂಡ ಮಗ ಸರ್. 5 ಜನ ಅಕ್ಕ ತಂಗಿಯರ್ ಸರ್ ನನಗೆ. ನಮ್ ತಂದೆ ತಾಯಿ ಇಬ್ಬರು ವಯಸ್ಸಾದವರು ಸರ್. ದುಡ್ಲಿಕ್ಕೆ ಮತ್ತೆ ಹೆಣ್ಮಕ್ಳು ಬಹಳ ಕುಟುಂಬ ಸರ್, ದೊಡ್ಡದಾಯ್ತು. ಒಬ್ಬನೇ ಮಗಲ್ ಸರ್, ಬೇರೆ ಯಾರಿಲ್ಲ. ನಂದೇ ಜವಾಬ್ದಾರಿ ಆಯ್ತು ಮನೆ ತನ. ಅನಿವಾರ್ಯವಾಗಿ ಹೊಲನು ಮಾಡ್ಬೇಕು ಸರ್, ಮತ್ತೆ ಹೆಣ್ಮಕ್ಳು ಮನೆ ಜವಾಬ್ದಾರಿ ಇರ್ತದಲ್ಲ ಸರ್. ತುಂಬಿದ ಹೆಣ್ಮಕ್ಳು ಮನೆಯಲ್ಲಿ ಇದ್ಮೇಲೆ ಒಂದ್ ಸ್ವಲ್ಪ ಕಷ್ಟ. ಅದಕ್ಕೆ ಜವಾಬ್ದಾರಿ ನನ್ ಮೇಲೆ ಆಯ್ತು. ಮುಂದೆ ವಿದ್ಯಾಭ್ಯಾಸವನ್ನು ನಾನು ಮುಗಿಸ್ಲಿಕ್ಕೆ ಆಗ್ಲಿಲ್ಲ. ನಮ್ಮ ಅಕ್ಕ ತಂಗಿಯರ ಜೊತೆ ಹೋಗಿ ದುಡ್ಲಿಕ್ಕೆ ತೋಟವನ್ನು ಮಾಡುತ್ತಾ ನನ್ನ ವಿದ್ಯಾಭ್ಯಾಸ ಪೂರ್ಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಸರ್. ಅಂತಂದ್ರೆ ನಿಮ್ಗೆ ಓದ್ಬೇಕಂತ ಹೇಳಿ ಆಸೆ ಇತ್ತು, ಆದ್ರೆ ಅನಿವಾರ್ಯ ಕೌಟುಂಬಿಕ ಸಮಸ್ಯೆಗಳಿಂದ ತಾವು ವಿದ್ಯಾಭ್ಯಾಸವನ್ನ ಮೊಟಕು ಮಾಡಿದ್ರೆ ಅದಕ್ಕೆ. ಹೌದು ಸರ್, ಹೌದು. ಈಗ ನಿಮ್ಮ ತಂದೆಯವರ ಕಾಲಕ್ಕೆ ಎಷ್ಟು ಎಕರೆ ಭೂಮಿ ಇತ್ತು, ಏನ್ ಬೆಳೀತಿದ್ರಿ? ತಂದೆಯವರ ಕಾಲದ ಮೇಲೆ ತಾವು ಸ್ವಲ್ಪ ಭೂಮಿಯನ್ನು ಕೂಡ ಖರೀದಿ ಮಾಡಿದ್ವಿ ರಟ್ಟೆ ಧಾವತಿ ಮೇಲೆ ಅಂತ ಹೇಳಿದ್ರಿ. ಹೇಗೆ ಭೂಮಿಯನ್ನ ನೀವು ಖರೀದಿ ಮಾಡಿದ್ರಿ ಸರ್? ನಮ್ಮ ತಂದೆಯವರು ಮೊದಲು ಮೂಲತವರು 2 ಎಕರೆ ಜಮೀನುದಾರರು ಸರ್. ಅವರು ಏನಿಲ್ಲ ಸರ್, ಸಜ್ಜೆ, ಜೋಳ, ತೊಗರಿ, ಅಲಸಂದೆ ಈ ತರ ಬೆಳೀತಿದ್ರು ಸರ್. ಇದ ನಂತರ ಏನಾಯ್ತು ಸರ್, ಮತ್ತೆ ಒಂದು ಬೋರ್ ಹಾಕಿ ನೀರಾವರಿಗೆ ಬಂದ್ಬಿಟ್ಟು ಭತ್ತನ್ನು ಬೆಳಿಲಿಕ್ಕೆ ಮಾಡಿದ್ವಿ. ಭತ್ತ ಬೆಳೆಯ ಟೈಮ್ನಲ್ಲಿ ಭತ್ತಗೆ ಬೆಳೆ ಜಾಸ್ತಿ ಇರಲಿಲ್ಲ ಸರ್. ನಾ ಏನ್ ಮಾಡಿದೆ ಸರ್, ಹನಿ ನೀರಾವರಿ ಪದ್ಧತಿಯಲ್ಲಿ ತರಕಾರಿ ಬೆಳೆಯನ್ನು ಸ್ಟಾರ್ಟ್ ಮಾಡಿದೆ. ಮೊಟ್ಟ ಮೊದಲಲ್ಲಿ ಇವು ನಮ್ಮ ಸಜ್ಜಿ, ಜೋಳ, ಇವು ತೊಗರಿಯಿಂದ ನೀವು ತರಕಾರಿಗೆ ಬಂದೆ ಸರ್. ಫಸ್ಟ್ ನಾನು ಗೌರಿ ಎಂಬ ಟಮಾಟಿ ವೆರೈಟಿ ನಾನು ಮಲ್ಚಿಂಗ್ ಪೇಪರ್ ಹಾಕಿ 2009 ಮಾಡಿದೆ ಸರ್. 2009 ಮಲ್ಚಿಂಗ್ ಹಾಕಿ ಮಾಡಿದೆ ಸರ್. ಅತ್ಯುತ್ತಮ ಇಳುವರಿ ತೆಗೆದು ನನಗೆ ತೋಟಗಾರಿಕೆ ಆಫೀಸಿಂದ ನನಗೆ ಇಸ್ರೇಲ್ಗೆ ಹೋಗುವಂತ ಒಂದು ಟಿಕೆಟ್ ಇತ್ತು. ಆದ್ರೆ ನನ್ನ ಹತ್ರ ಪಾಸ್ಪೋರ್ಟ್ ಇರಲಿಲ್ಲ ಸರ್. ನೋಡ್ರಿ ಸುದೈವ ನೋಡ್ರಿ, 2009 ಕಾಲದಲ್ಲಿ ನೀವು ತರಕಾರಿನ ಬೆಳೆದು ವಿದೇಶಕ್ಕೆ ಅವಕಾಶ ಸಿಕ್ತು. ಹೌದು ಸರ್. ಅವಾಗ ತೋಟಗಾರಿಕೆ ಅವ್ರು ಬಂದು ನೀನು ಎಷ್ಟು ಇಳುವರಿ ತೆಗೆದಿದ್ಯಾ, ಇಂಥ ಮಾದರಿ ರೈತರು ನೀನು ಬೇರೆ ಇನ್ನೊಂದು ದೇಶಕ್ಕೆ ಹೋಗಿ ಬಂದ್ರೆ 100 ಜನಕ್ಕೆ ನೀನು ಮಾರ್ಗದರ್ಶನ ಆಗ್ತಿದ್ವಿ, ನಿನ್ನ ಮುಖಾಂತರ ಇನ್ನೂ ರೈತರು ಪರಿವರ್ತನೆ ಆಗ್ತಾರ ಅಂತ ಗೌರ್ಮೆಂಟ್ ದವರು ನನಗೆ ಇಸ್ರೇಲ್ ಕೊಟ್ರು ಸರ್. ನನ್ನ ಪಾಸ್ಪೋರ್ಟ್ ಇರಲಿಲ್ಲ ನನಗೆ, ಆದರೆ ಬೇರೆ ಅವ್ರಿಗೆ ಇತ್ತು ಸರ್, ಅವ್ರನ್ನ ಕಳಿಸಿದ್ರು. ಹೇಗೆ ಟೊಮಾಟೋ ಬೆಳೆದ್ರಲ್ಲ ಗೌರಿ, ಇಳುವರಿ ಬಂತು ಸರ್? ಲಾಭ ಸಿಕ್ತು ಸರ್. ಅದು ಆಗಿನ ಕಾಲಕ್ಕೆ ನಾನು 10 ರೂಪಾಯಿ ಕೆಜಿ ಮಾರ್ಕೊಂಡೆ. ನಾನು ಅಟ್ಟೆ 10 ರೂಪಾಯಿ ಕೆಜಿ ನಾನೇನು ಮಾರ್ಕೆಟ್ಗೆ ಮಾರಲಿಲ್ಲ ಸರ್. ಪ್ರತಿ ಎಲ್ಲಿ ಸಂತೆ ಆಗ್ತದೆ ಅಲ್ಲಿ ಹೋಗೋದು, 10 ರೂಪಾಯಿ ಕೆಜಿ ಮಾರೋದು. ಈಗ 20 ರೂಪಾಯಿ ಇದ್ರೆ, 15 ರೂಪಾಯಿ ಇದ್ರೆ, 12 ರೂಪಾಯಿ ನಾ 10 ರೂಪಾಯಿ ಮಾರವ. ಅದು 8 ಅಲ್ಲಿರಲಿಲ್ಲ, 10 ರೂಪಾಯಿ ಮಾರವ. ಅದಕ್ಕೋಸ್ಕರ ಜನ ಇವ 10 ರೂಪಾಯಿ ಮಾಡ್ತಾನ, ಇವೊಂದು ನಟಿ ಆಯ್ತ ಅಂತ ನನ್ನ ಬಳಿ ಬಹಳ ಖರೀದಿ ಮಾಡೋರು. ಒಳ್ಳೆ ತಾಜಾ ತರಕಾರಿ, ರೇಟ್ ಕಡಿಮೆ. ಮತ್ತೆ ಕೆಲವೊಬ್ಬರು ನಮ್ ಸಂತೆಯಲ್ಲಿ ಹೆಂಗಿರ್ತಾರೆ ಸರ್, 1 ಕೆಜಿ ಹಾಕೊಂಡ್ರೆ ಇನ್ನೊಂದ್ ಸ್ವಲ್ಪ ಅವ್ರು 1 ಹಾಕ್ಬೇಕು, ಅದೇ ಖುಷಿ ನಮ್ ಹೆಣ್ಮಕ್ಳಿಗೆ. ನಮ್ಮ ಹಳ್ಳಿ ಭಾಗದ ಹೆಣ್ಮಕ್ಳು ಹೆಂಗಿರ್ತ ಸರ್, 1 ಕೆಜಿ ತಗೊಂಡ್ರೆ 1 ಹಾಕಿದ್ರೆ ಅವ್ರಿಗೆ ಅದೇ ಸಂತೋಷ, ಮತ್ತೆ ಬರ್ಲತ್ತಾರ. ಅದ್ರಲ್ಲಿಂದ ನನ್ಗೆ ಅದೇ ಕಷ್ಟ ಸುಖ, ಯಾಕಂದ್ರೆ 1 ಜಾಸ್ತಿ ಹಾಕ್ತೀನಿ ಸರ್. ಇದುವರೆಗೂ ನನ್ಗೆ ಪ್ರತಿನಿತ್ಯ ನಮ್ಮ ಮನೆಗೆ ಡೈಲಿ 1-10 ಜನ ಬರ್ತಾರ. ಖಾಯಂ ಗ್ರಾಹಕಿಗಳು ಪ್ರತಿ ನಮ್ಮ ಊರಲ್ಲಿ ಹಬ್ಬ ಆದ್ರೆ ನಮ್ಮ ಮನೆಯಲ್ಲಿ ಕೊತ್ತಂಬರಿಗೆ, ಪಲ್ಲಾಕ್ ಸೊಪ್ಪಿಗೆ, ಮೆಂತ್ಯ ಸೊಪ್ಪಿಗೆ ಬಂದೇ ಬರ್ತಾರೆ ಸರ್. ತಾಜಾ ಸಿಗ್ತದೆ ಅಂತ. ಹೌದು, ಯಾರ ಹತ್ರ ಮದುವೆ ಆಗ್ತದಲ್ಲ ಸರ್, 1 ದಿವಸ ಮುಂಚೆನೆ ಹೇಳ್ತಾರ, ಹೌದು ತರಕಾರಿ ನಮ್ಗೆ ಇಟ್ಟಿಟ್ಟು ತರಕಾರಿ ಬೇಕು ನೋಡ್ರಿ, ನಿಮ್ದು ತಾಜಾ ಇರ್ತದಂತ. ಹೌದು. ಈಗಿಂದ ಹೇಗೆ ಸರ್, ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಸೀಮಿತವಾಗ್ಬಿಟ್ಟಿವಿ ಸರ್. ಯಾಕಂದ್ರೆ ನಮ್ ಪಟ್ಟಣ ಬಹಳ ನಮಗೆ ರೈತರು ಮತ್ತೆ ಕನ್ಸ್ಯೂಮರ್ಗಳು ಜಾಸ್ತಿ ಯಥೇಚ್ಛವಾಗಿ ಬೆಳೆದು ಬಿಟ್ಟಾರ. ನಾ ಒಬ್ರು ಇದ್ದೀನಿ, ಜಾಸ್ತಿ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಮಳೆ ಅನ್ಸುತ್ತ ಕಡಿಮೆ ಇದೆ ಸರ್, ಬೋರಿನ ಬತ್ತಿ ಹೋಗ್ತಾ ಇದೆ ನಮ್ದು. ನಮ್ಮದು ಬರಗಲ್ಲ, ಬಟ್ ಅಲ್ಲಿಗೆ ಸರ್ ಹೋಗ್ತದೆ ಹಣ್ಣಿನ ಗಿಡಗಳಿಗೆ ನೀರು. ನೋಡ್ರಿ, 2 ಎಕರೆ ಭೂಮಿ ಇದ್ದದನ್ನ ನೀವು ಪ್ರಾರಂಭದಲ್ಲಿ ತಲೆ ಕೆಡಿಸಿಕೊಂಡು ಬೋರ್ ಹಾಕ್ಸಿ ಮತ್ತೆ ತರಕಾರಿ ಟೊಮಾಟೋಗ್ ಬಂದ್ರಿ, ನಂತರ ಹಣ್ಣಿಗೆ ಬೆಳೆದದ್ದು ಹೇಗೆ ಸರ್ ನಾವು ಟಮಾಟಾ ಗೌರೇನ್ ಬಂತು ಸರ್ ಅದೇ ವರ್ಷ ಎರಡು ಎಕರೆ ಖರೀದಿ ಮಾಡಿದ್ದು ಟೊಮ್ಯಾಟೋದಲ್ಲಿ ಅದೇ ವರ್ಷದಲ್ಲಿ ನಾನು ಎರಡು ಎಕರೆ ಜಮೀನನ್ನ ಖರೀದಿ ಮಾಡಿದ್ವಿ ಸರ್. ಎಷ್ಟು ಬಿತ್ತು ಅವಾಗ ಎರಡು ಎಕರೆ ಭೂಮಿ ಎಕರೆಗೆ? ಅವಾಗ ನೋಡಿ ಸರ್ $300,000 ಒಂದು ಎಕರೆ ಸರ್. ಕೆಂಪು ಭೂಮಿ ಖರೀದಿ ಮಾಡಿದ್ರೆ ಹೆಂಗ ಖರೀದು? ಇಲ್ಲ ಸರ್, ಕಪ್ಪದು ನಮ್ದಂದ್ರೆ ಸವಳ ತರ ಮಿಕ್ಸ್ ಇರುತ್ತೆ ಬಂಜಾರ ಭೂಮಿ ತರ. ಆದ್ರೆ ಅದೇ ನಾವು ಬೇರೆ ಕಡೆಯಿಂದ ಮಣ್ಣು ಓಡಿಸಿಕೊಂಡಿವಿ ಸರ್. ಬೇರೆ ಕಡೆಯಿಂದ ನಾವು ಮಣ್ಣು ಓಡಿಸಿಕೊಂಡು ಎರಡು ಎಕರೆ ತುಂಬಾ ಒಂದು 1,000-2,000 ಟ್ರಿಪ್ ಅಂದ್ರೆ ಟ್ರಾಕ್ಟರ್ ಟ್ರಿಪ್ ಇರ್ತಾವಲ್ಲ ಸರ್, ಮಣ್ಣು ತಿಮ್ಮಿಸಿಕೊಂಡು ಅದ ಮಾಡಿಕೊಂಡು ಮತ್ತೆ ಅದಕ್ಕೆ ಡ್ರಿಪ್ ಮಾಡಿ ಮಾವು ಮತ್ತೆ ಆ ಎರಡು ಎಕರೆದಲ್ಲಿ 400 ಗಿಡ ಮಾವಿನ ಗಿಡ ಮತ್ತೆ 300 ಮೌಸಂಬಿ ಒಂದು 200 ಜಾಮಣ್ಣು ಮತ್ತೆ 100 ನಿಂಬೆ ಗಿಡ ನಾಟಿ ಮಾಡಿ. ಹಣ್ಣಿನ ಗಿಡಗಳು? ಹಣ್ಣಿನ ಗಿಡಗಳು ಸರ್ ಎರಡು ಎಕರೆ. ಈಗ ನಮ್ಮ ತಮ್ಮದೇವ್ರ ಹೆಸರಲ್ಲಿ ಇರ್ತಕ್ಕಂಥದ್ರಲ್ಲಿ ತರಕಾರಿ ಮತ್ತೆ ಒಂದು ಎಕರೆ ಭತ್ತ ಮಾಡ್ತಾವೆ, ಎರಡು ಆಕಳ ಇದೆ ನಮಗೆ. ಅದಕ್ಕೆ ಬೇಕಾರ್ತಕ್ಕಂಥ ಹುಲ್ಲಿಗೆ ನಮಗೆ ಬೇಕಾರ್ತಕ್ಕಂಥ ಮತ್ತು ಭತ್ತಗೆ ಈ ಎರಡು ಎಕರೆ ಸರಿ ಆಗ್ತದೆ. ಈ ಎರಡು ಎಕರೆದಲ್ಲಿ ಈಗ ನಾವು ಹಣ್ಣಿನ ಗಿಡಗಳು ಹಾಕ್ತಿದ್ದೀವಿ ಸರ್. ಈ ಹಣ್ಣಿನ ಗಿಡಗಳು ಸುಮಾರು ಅಂದ್ರೆ 2011 ಸ್ಟಾರ್ಟ್ ಮಾಡಿದೆ ಸರ್. ಹಣ್ಣು ಕೊಡೋದು 9 ನಾವು ಖರೀದಿ ಮಾಡ್ಕೊಂಡ್ವಿ ಸರ್. 2011 ಸ್ವಲ್ಪ ಪ್ರಮಾಣದಲ್ಲಿ ಬಂತು, ಈಗ ಫುಲ್ ಬರಕತ್ತೆ ಸರ್. ನಾವು 2019 ಅದು ಆದ್ಮೇಲೆ ಇನ್ನ ಒಂದು 2 ತಗೊಂಡ್ವಿ ಸರ್. ಒಟ್ಟಿನಲ್ಲಿ ಎಷ್ಟು? ಒಂದು 6 ಖರೀದಿ ಆಯ್ತಾ? 6 ಎಕರೆ ಹಾಕಿದ್ ನೋಡಿ, 6 ಮತ್ತೆ 2 8 ಎಕರೆ ಭೂಮಿ. ಭೂಮಿ ಹೊಂದಿದೀವಿ ನೋಡಿ ಸರ್. ಒಳ್ಳೇದು. ಈಗ ತಾವು ಬಹಳಷ್ಟು ಪರಿವರ್ತನೆಗಳಾಗಬೇಕು. ರೈತ ಬಾಂಧವರು ಏನ್ ಮಾಡ್ಬಿಟ್ಟಿರ್ತಾರೆ, ಹಾಕಿದ್ರೆ ತೊಗರಿ ಹಾಕಿದ್ವಿ, ಸಜ್ಜೆ ಹಾಕಿದ್ವಿ, ಹತ್ತಿ ಹಾಕಿದ್ವಿ, ಏಕ ಬೆಳೆ ಪದ್ಧತಿಯನ್ನ ನಮ್ಮ ರೈತ ಬಾಂಧವರು ಬೆಳೀತಾರೆ. ನೀರಿದ್ರು ಕೂಡ ಅವರು ಅಷ್ಟಾಗಿ ಬಹುವಾರ್ಷಿಕ ಹಣ್ಣಿನ ಬೆಳೆಗಳಿಗೆ ಹೋಗೋದಿಲ್ಲ. ತಾವು 3-4 ಜಾತಿಯ ಮಾವಿನ ಹಣ್ಣುಗಳನ್ನ ಹಾಕೊಂಡಿರಿ. ಹೆಂಗ ಸಸಿ ತಂದ್ರಿ, ಯಾವ ರೀತಿಯಾಗಿ ಇದನ್ನ ನೀವು ತಲೆಯಾಗ ಬಂತು ಹಣ್ಣಿನ ಸಸಿಗಳನ್ನ ಹಾಕ್ಬೇಕು ಮಾವನ್ನ? ಸರ್, ನನ್ನ ಮೊದಲಿಗೆ ಇದು ಪ್ರೇರಣೆ ಆಗಿದ್ದು ಪಾಲೇಕರ್ ಅಂತ ಒಬ್ರು ನನಗೆ ಒಂದು ಚಿಕ್ಕಬಳ್ಳಾಪುರ ಹತ್ರ ಒಂದು ಮೀಟಿಂಗ್ ಕರೆದಿದ್ರು ಅಂದ್ರೆ ಸುಭಾಷ್ ಪಾಳೇಕರ್ ಅದರಲ್ಲಿ ಒಬ್ಬರು ಪ್ರಸನ್ನ ಮೂರ್ತಿ ಒಬ್ರು ಅಂತ ಅವ್ರನ್ನೆಲ್ಲ ಪ್ರೋಗ್ರಾಮ್ ಮಾಡ್ತಾರೆ ಸರ್. ಅಲ್ಲಿ ಅವ್ರಿಗೆ ನನಗೆ ಅಲ್ಲಿ ಒಂದು ರೈಲ್ವೆ ಸ್ಟೇಷನ್ ಹತ್ರ ನಾನು ತರಕಾರಿ ಮಾರ್ಲಿಕ್ಕೆ ಹೋಗ್ತಿದ್ದೆ. ಅವ್ರು ನೀ ಹೆಂಗ್ ಮಾಡ್ತಿದ್ದೆ ಹೆಂಗ ಅಂತ ಕೇಳಿದ್ರು ಪ್ರಸನ್ನ ಮೂರ್ತಿ ಅವರು. ಸರ್, ಹಿಂಗೆ ಇಂದು ಒಂದು ಕಾರ್ಯಕ್ರಮ ಐತೆ ಒಳ್ಳೇದು ನಿಮ್ಮಂತೋಸ್ಕರ, ಇದು ನೀನು ಎಷ್ಟೇ ಕೆಲಸ ಇದ್ರೂ ಒಂದೇ ಒಂದು 1/2 ತಾಸು ಬಂದೋಗು ನೀನು ಅಂತ ಕೇಳಿದ್ರು. ನೀನು ಚಿಕ್ಕಬಳ್ಳಾಪುರಕ್ಕೆ ತರಕಾರಿ ಹೋಗಿದ್ದೆ ಮಾರ್ಬೇಕಂತ? ಹೌದು ಸರ್, ನಾನು ಇಲ್ಲಿಂದನೆ ಬೆಂಗಳೂರಿಗೆ ಆ ಕಡೆ ಎಲ್ಲ ಹೋಯ್ತಿದ್ದೆ. ಗೌರಿರಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಸರ್. ಒಂದು ಟಮ್ ಟಮ್ ಗಿಡ ಹಾಕೊಂಡು ಹೋಗಿ ಅಲ್ಲಿ ತನ ಹೋಗಿ ಮಾರ್ತಿದ್ದೆ. ಸ್ವಂತ ಆಟೋ ಇತ್ತು? ಸ್ವಂತ ಆಯ್ತು. ಇಲ್ಲ ಸರ್, ಬಾಡಿಗೆನೆ. ಇದುವರೆಗೆ ಐತೆ ನಾನು ಸ್ವಂತ ಏನು ತಗೊಂಡಿಲ್ಲ. ಬಾಡಿಗೆ ಮಾಡ್ಕೊಂಡು ತರಕಾರಿ ಹಾಕೊಂಡು ಟೊಮೆಟೊ ಹಾಕೊಂಡು ಊರು ಊರು ತಿರುಗಾಡೋದು? ನಾನು ಇಲ್ಲಿಂದ ಸರ್ ಮಂಗಳೂರಿಗೆ ಮಾರಿದ್ದೀನಿ ಮಾವಿನ ಹಣ್ಣು. ಮಂಗಳೂರಿಂದ ಅವ್ರು ತಗೊಂಡು ಸಿಂಗಾಪುರಕ್ಕೆ ಕಳಿಸಿದ್ದಾರೆ. ಅವ್ರಂದ್ರು ನಿಮ್ಮ ಹಣ್ಣು ನಾನು 2 ಟನ್ ತಗೋದಿನಲ್ಲ, ನಾನು ಸಿಂಗಾಪುರಕ್ಕೆ ಕಳಿಸಿದ್ದೀನಿ, ಇಂದು ಪಾಸ್ ಆಗಿದೆ, ನಿನಗೆ ಅವ್ರು ಬಹುಮತಿ ಕೊಟ್ಟಿದ್ದಾರೆ ಅಂತ ನನಗೆ ಅವರು ಒಂದು ಕೂಲ್ ಕ್ಯಾನ್ ಇರುತ್ತಲ್ಲ ಸರ್, ಕೂಲ್ ಕ್ಯಾನ್ ಒಂದು ಬಹುಮತಿ ಕೊಟ್ಟರು. ಯಾಕಂದರೆ ಎಲ್ಲರಿಗಿಂತ ನಿಂದಿ ಭಾಳ ರುಚಿಕರವಾಗಿದೆ, ಅದಕ್ಕೋಸ್ಕರ ನಿಮ್ಮ ಪ್ರತ್ಯೇಕವಾಗಿ ನಿನಗೊಂದು ಗಿಫ್ಟ್ ಕೊಟ್ಟಾರ ಅಂತ ಅವರು ಹೇಳಿದರು. ಯಾವಾಗ್ಲೂ ಕೊಡ್ತಿದ್ವಿ ಸರ್ ಅವ್ರಿಗೆ. ಆದರೆ ನನಗೆ ನಿನಗೆ ನಿನ್ನ ಹತ್ರ ಖರೀದಿ ಮಾಡಿ ನಾನು ಸಿಂಗಾಪುರಕ್ಕೆ ಕಳಿಸಿದ್ದೀನಿ ನಿನ್ನ. ಇಚ್ಛೆಪಟ್ಟು ಅವ್ರು ಏನಂದ್ರೆ ಒಬ್ಬರು ನನಗೆ ಕೂಲ್ ಕ್ಯಾನ್ ಅನ್ನೋದು ಒಂದು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಮತ್ತೆ ಡಿಲ್ಲಿ, ಹೈದರಾಬಾದು, ಮತ್ತೆ ಅನಂತಪುರ, ಮದನಪಲ್ಲಿ, ರಾಯಚೂರು, ಗುಲ್ಬರ್ಗ, ಧಾರವಾಡ, ಹುಬ್ಳಿ, ಗದಗ ಎಲ್ಲಾನು ಕಳಿಸ್ತೀನಿ ಸರ್. ನಾನು ಎಲ್ಲಿ ಅಲ್ಲಿನ ಒಂದು ಗ್ರಾಹಕರು ಅಥವಾ ಮಾರಾಟಗಾರರು ನಿಮಗೆ ಸಂಪರ್ಕದಲ್ಲಿ ಇರ್ತಾರೆ? ಇದಾರೆ ಸರ್, ಇದಾರೆ. ಈಗಲೂ ಸರ್ ನಾನು ಪ್ರತಿನಿತ್ಯವಾಗಿ 60-100 ಕೆಜಿ ಬೆಂಗಳೂರಿಗೆ ಹಾಕ್ತೀನಿ ಸರ್, ಮಾವು. ಮತ್ತೆ ಮೊನ್ನೆನೆ ಸರ್ ನಮ್ಮ ಬೆಂಗಳೂರು ಹತ್ರ ಇಂಡಿಯನ್ ಹೆಡ್ ಪೋಸ್ಟ್ ಆಫೀಸಿಗೆ 800 ಕೆಜಿ ನಾನೇ ಕವರ್ ಮಾಡಿ ಕಾಟನ್ ಬಾಕ್ಸ್ ಅಲ್ಲಿ ಹಾಕಿ ಪ್ಯಾಕ್ ಮಾಡಿ ಕಳಿಸಿದ್ದೀನಿ ಬೆಂಗಳೂರಿಗೆ. ಅಲ್ಲಿಂದ ಅವರು ಕಲ್ಕತ್ತಾ ಕಳಿಸಿದಾರಂತ ಅವ್ರು ಅಂದ್ರೆ ಇವತ್ತು ನಿಮ್ದು 60 ಬಾಕ್ಸ್ ಬಂದಿದೆ, ನೆಕ್ಸ್ಟ್ ನಿನಗೆ 120 ಬಾಕ್ಸ್ ಬಂದಿದೆ, ಅದು ಯಾವ ತರ ಸ್ವಲ್ಪ ಇನ್ನ ಕ್ವಾಲಿಟಿ ಕಾಟನ್ ಬಾಕ್ಸ್ ಅಲ್ಲಿ ಕಳಿಸು ಅಂತ ಹೇಳಿದ್ದಾರೆ. ಸ್ವಲ್ಪ ಕ್ವಾಲಿಟಿ ಅಲ್ಲಿ ಮಾಡು, ಇನ್ನ ಒಂದು 20 ರೂಪಾಯಿ ಜಾಸ್ತಿನೂ ತಗೋ, ಕ್ವಾಲಿಟಿ ಪೇಪರ್ ಅಲ್ಲಿ ಹಾಕು ಅಂತ ಹೇಳಿದ್ದಾರೆ. ಹೇಗೆ ಎಷ್ಟು ರೀತಿಯ ಹಣ್ಣುಗಳು ನಿಮ್ಮ ಹೊಲದಲ್ಲಿ ಸಿಗ್ತಾವೆ? ಈಗ ಎಷ್ಟು ಗಿಡಗಳು ಕೂತಿದ್ದಾವೆ ಸರ್? ಈಗ ನನಗೆ 2 ಎಕರೆ ಜಮೀನಲ್ಲಿ ಸರ್ ನಾನಂದ್ರೆ ಇದು 10 ಮಾಡೀನಿ ಸರ್. ಒಂದು 16 ಫೀಟಿಗೆ ಒಂದು ಗಿಡ ಕುಂದಿರ್ಸ್ಕೊಂಡು ಸ್ವಲ್ಪ ಜಾಸ್ತಿ ಕುಂದಿರ್ಸೀನಿ ಸರ್. ಹೈಡೆನ್ಸಿಟಿ ತರ ಕುಂದಿರ್ಸೀನಿ ಸರ್. 400 ಗಿಡ ಮಾವು ಕುಂದಿರ್ಸೀನಿ ಸರ್. 200 ಮತ್ತೆ ಮೌಸಂಬಿ ಸರ್. ಒಂದು 100 ನಿಂಬೆ ಗಿಡ ಸರ್. ಪಕ್ಕದಲ್ಲಿ ನುಗ್ಗೆ ಗಿಡ ಹಾಕೀನಿ ಸರ್ ಸುತ್ತ ಬೋರ್ಡಿಗೆ. ಮತ್ತೆ ಮಧ್ಯದಲ್ಲಿ ಗಾವನು ಐತಿ ಸರ್, ಸೀತಾಫಲನು ಆಗ್ತದೆ, ಅಲ್ಲೇ ಅಲ್ಲೇ ಅದಾವ, ಎಲ್ಲನೂ ಅದಾವ. ಅಂದ್ರೆ ಎಲ್ಲಾ ರೀತಿಯ ಹಣ್ಣುಗಳು ನಿಮ್ಮ ಹೊಲದಲ್ಲಿ ಸಿಗ್ತವೆ? ಸಿಗ್ತಾವ ಸರ್, ಸಿಗ್ತವೆ. ಈಗ ಯಾವ್ಯಾವ ಜಾತಿಯ ಹಣ್ಣುಗಳು ಅಂತ ವೆರೈಟಿ ವೆರೈಟಿ ನೋಡಿ ಸರ್, ಮೊದಲಿಗೆ ಬಂದಿದ್ದು ಕೇಸರಿ, ಕೇಸರ, ತದನಂತರ ದಸರಾ, ದಸರೆ, ಆ ನಂತರ ಸರ್ ಮಲ್ಲಿಕಾ, ಮಲ್ಲಿಕಾ, ಆ ನಂತರ ಬಗನ ಪಲ್ಲೆ, ಬಂಗನಪಲ್ಲೆ. ಈ ನಾಲ್ಕು ವೆರೈಟಿ ಮಾವಿದಾವ ಸರ್. ಮತ್ತೆ ಇದು ರಂಗಾರೆಡ್ಡಿ ಅಂತ ಮೌಸಂಬಿ ಇದೆ, ಜಂಬೂರಿ ಅಂತ ರಂಗಾರೆಡ್ಡಿ ಒಂದು, ಜಂಬೂರಿ ಒಂದು, ನಿಂಬು ನಮ್ಮದು ಇದು ಸರ್ ನಿಂಬರ್ಗಿ, ನಿಂಬರ್ಗಿ ಅವ್ರ ಹತ್ರ ತಂದಿದ್ದೆ ಸರ್, ಬಿಜಾಪುರ ಜಿಲ್ಲೆ, ಬಿಜಾಪುರ ಜಿಲ್ಲೆಯಲ್ಲಿ ನಿಂಬೆ ಅವರು. ಅವರು ಅವರು ನಾವು ಒಂದು ಮೈಸೂರು ಮೇಳಕ್ಕೆ ಹೋಗಿದ್ವಿ, ನಾನು ಅಲ್ಲಲ್ಲಿ ಮೇಳಕ್ಕೆ ಹೋಗ್ತೀನಿ ಸರ್, ಕೃಷಿ ಮೇಳಕ್ಕೆ, ಕೃಷಿ ಮೇಳಕ್ಕೆ, ಎಕ್ಸಿಬಿಷನ್ಗೆ, ಕೃಷಿ ಮೇಳಕ್ಕೆ ಎಕ್ಸಿಬಿಷನ್ಗೆ ಬಹಳ ಸರ್ ನನಗಿದೆ. ಏನಿಲ್ಲ ಅಂದ್ರೆ ಒಂದು ತಿಂಗಳಿಗೆ ಎರಡು ಅಟೆಂಡ್ ಮಾಡ್ತೀನಿ. ಇವತ್ತಿನ ನನಗೆ ಬೆಂಗಳೂರಲ್ಲಿ ಐ ಟಿ ಕಂಪನಿಯಲ್ಲಿ ಒಂದು ಮಾಲಲ್ಲಿ ಒಂದು ಇವತ್ತು ನಾಳೆ ನಾಡ್ದ ಮೂರು ದಿವಸ ಮೇಳ ಆಗ್ತದೆ. ಅವರೇ ನನಗೆ 2,000 ರೂಪಾಯಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿ ನೀವು ಬರಬೇಕಂತ ಹೇಳಿದ್ರು. ನನಗೆ ಅನುಕೂಲ ಆಗ್ಲಿಲ್ಲ ಸರ್, ಅದಕ್ಕೆ ಅವ್ರು ತುಂಬಾ ದಿನ ರಾತ್ರಿ ನನ್ಗೆ ಫೋನ್ ಮಾಡಿ ಫೋನ್ ಮಾಡಿ ನಿಮ್ ವೆಹಿಕಲ್ ಬಾಡಿಗೆನು ನಾವೇ ಕೊಡ್ತೀವಿ, ನೀವು ಬರಬೇಕು, ನೀವು ಬರಬೇಕಂತ ಒತ್ತಾಯ ಮಾಡಿದ್ರು. ಇಲ್ಲ ಸರ್ ನನ್ಗೆ ಹಾಕೋಲ್ಲ, ಒಂದು ದಿವಸ ಆದ್ರೂ ಬರ್ರಿ, ಬರೋಗಿಲ್ಲ, ಒಂದು ದಿವಸ ಆದ್ರೂ ಬರ್ರಿ ಅಂತ ಹೇಳಿದ್ರು. ಹೇಗೆ ಮಾರುಕಟ್ಟೆ ವ್ಯವಸ್ಥೆ ಹೇಗಿದೆ? ತಮ್ಮದು ನಾಲ್ಕು ವೆರೈಟಿ ಹಣ್ಣುಗಳಿದ್ದಾವೆ, ಎಲ್ಲೂ ಒಮ್ಮೆಲೆ ಬರ್ತದ ಅಥವಾ ಏನಾದ್ರು ಹೆಚ್ಚು ಕಮ್ಮಿ ದಿನಗಳು ವೇರಿಯೇಷನ್ ಆಗ್ತದೆ ಹೇಗೆ ಸರ್? ಕೆಲವೊಂದು ಸತಿ ನೀರು ಸಮಪಟ್ಟು ಕೊಟ್ಟುವಾಗ ಏನಾಗುತ್ತೆ, ಕಾಯಿ ಎಲ್ಲ ಒಂದೇ ಸತಿ ಬಲಿಯಲ್ಲ ಸರ್, ಒಂದು ದೊಡ್ಡ ಸೈಂದ ಮುಂದೆ ಆಗ್ತದೆ. ಒಂದು ಬಲಿದಿದ್ದ ಕಾಯಿನ ನಾವೇನಾಗ್ತೇವೆ, ನಾವೇ ಒತ್ತಿ ಹಾಕ್ತೀವಿ, ನಾವೇ ಹುಲ್ಲಲ್ಲಿ ಒತ್ತಿ ಹಾಕಿ ಕೊಟ್ಟು ಬಿಡ್ತೀವಿ. ಈಗ ಈ ಹುಲ್ಲಲ್ಲಿ ಒತ್ತಿ ಹಾಕಿದ್ರೆ ಒಂದು ಸ್ವಲ್ಪ ವೇಸ್ಟ್ ಆಗುತ್ತೆ, ಏನು ಮಾಡ್ತೀವಿ ನಾವು ಗಿಡಲಿಂದ ಹಣ್ಣು ತರ್ತೀವಿ, ಈಗ ಜಾಸ್ತಿ ಗಿಡಲಿಂದನೇ ತರ್ತೀವಿ ಸರ್. ಇವತ್ತಂದ್ರೆ ನಿಮ್ ಮನೆಯಲ್ಲಿ ಇವತ್ತು ಕೊಟ್ರೆ ಮೂರು ದಿವಸಕ್ಕೆ ನೀವು ತಿನ್ಬಹುದು, ಎರಡು ದಿವಸಕ್ಕೆ ತಿನ್ಬಹುದು, ತಾಜಾ ತಾಜಾ ಇದ್ದಂಗೆ. ಅದಕ್ಕೋಸ್ಕರ ನಮಗೆ ಕನ್ಸ್ಯೂಮರ್ಸ್ ಅವನೇ ತಗೊಂಬಾರಿ ಅವನೇ ತಗೊಂಬಾರಿ ಅಂತಾರೆ. ಅಂದ್ರೆ ನಾವು ಏನು ಆರ್ಟಿಫಿಷಿಯಲ್ ಆಗಿ ಕೆಲವೊಬ್ರು ಈಗ ಪುಡಿಗಳನ್ನ ಹಾಕ್ತಾರೆ, ಅದನ್ನ ನಾವು ನೈಸರ್ಗಿಕವಾಗಿ ಮಾಗಿಂಗಿಲ್ಲ, ಕೆಲವೊಬ್ರು ಹುಲ್ಲಿರ್ತಾರೆ, ಕೆಲವೊಬ್ಬರು ಪುಡಿ ಬಿಟ್ಟು ಒತ್ತಾಯ ಪೂರ್ವಕವಾಗಿ ಆರ್ಟಿಫಿಷಿಯಲ್ ಅದನ್ನ ರೈಪಿಂಗ್ ಮಾಡ್ತಾರೆ. ಆ ತರ ಮಾಡಬಾರ್ದು ಸರ್, ಯಾಕಂದ್ರೆ ಅದು 95% ಭಾಗ ಗಿಡದಲ್ಲಿ ಅದು ಹಣ್ಣಾಗಿರ್ಬೇಕು. ಲಾಸ್ಟಿಗೆ ಅದು ಕಿತ್ತುವಾಗ ಅದ್ರ ಏನಾಗುತ್ತೆ ಸರ್, ಲಾಸ್ಟಿಗೆ ಒಂದು ಹಿಂದೆ ಒಂದು 15 ದಿವಸಕ್ಕೆ ಹಣ್ಣಾಗ್ತದೆ ಅಂದ್ರೆ ಗಿಡ ಇರುತ್ತಲ್ಲ ತೂ ಮುಖಾಂತರ ಸಲ್ಫರ್ ರಿಲೀಸ್ ಆಗಿರುತ್ತೆ. ಆ ಸಲ್ಫರೇ ನಮ್ಮ ಬಾಯಿಗೆ ರುಚಿಕರವಾಗಿ ಬರೋದು. ಆ ಸಲ್ಫರ್ ರಿಲೀಸ್ ಹಾಕೋ ಮುಂತರ ನಾವು ಕಾಯನ್ನ ತೆಗೆದ್ರೆ ಅದು ಹುಳಿ ಆಗಿ ಜಾಸ್ತಿ ಪ್ರಮಾಣ ಇರೋದಿಲ್ಲ, ಸಿಹಿ ಇರೋದಿಲ್ಲ. ಅದಕ್ಕೆ ಇದೇನು ಇಷ್ಟು ಕಲರ್ ಇದ್ರೆ ನಾವು ಹುಳಿ ಹಾಕಿರ್ತದಂದ್ರೆ ಅದಿನ್ನ ಬಳಿತಿರಂಗಿಲ್ಲ, ಇನ್ನೂ ಸ್ವಲ್ಪ 15-20 ದಿವಸ ಅದು ಬಿಡಬೇಕಾಗತ್ತೆ. ಆ ನಂತರ ತೆಗೆದ್ರೆ ಅದೇ ಕಲರ್ ಬರುತ್ತೆ, ಸಿಹಿ ಆದ ಬಾಯಿಗೆ ರುಚಿಕರವಾಗಿ ಆರೋಗ್ಯಕರವಾಗಿ ಸಿಗುತ್ತೆ ಸರ್. ಈಗ 2 ಎಕರೆ ಮಾವಿದೆಯಲ್ಲ, 4 ವೆರೈಟಿ ಇದೆ. ಈಗ ಮಾರುಕಟ್ಟೆ ವ್ಯವಸ್ಥೆ ಬಹಳ ಮುಖ್ಯ ಅಂತಂದ್ರೆ ನೀವು ಮಧ್ಯವರ್ತಿ ಮಾರ್ತೀರಾ ಅಥವಾ ನೇರವಾಗಿ ಗ್ರಾಹಕರಿಗೆ ತಲುಪಿಸ್ತೀರಾ? ಇಲ್ಲ ಸರ್, ನಾವೆಲ್ಲ ಗ್ರಾಹಕರಿಗೆ ತಲುಪಿಸ್ತೀವಿ. ಯಾಕಂದ್ರೆ ನಮಗೆ ತರಕಾರಿಲಿಂದ ಹಿಡಿದು ನಮಗೆಲ್ಲರಿಗೂ ಪರಿಚಯ ಆಗಿದ್ದಾರೆ, ಅವ್ರಿಗೂ ನಮ್ಮ ಹತ್ರ ಏನೇನು ಸಿಗ್ತದೆ ಅಂತ ಗೊತ್ತಾಗ್ತಾ ಇದೆ. ವರ್ಷ ವರ್ಷ ನನಗೆ 10-20 ಗ್ರಾಹಕರು ಹೆಚ್ಚಾಗ್ತಾ ಇದ್ದಾರೆ. ಪ್ರತಿ ವರ್ಷ ನಿಮ್ಮ ಕಾಂಟ್ರಾಕ್ಟರ್ ಹೆಚ್ಚಾಗ್ತದೆ, ಮಾವು ಬಂದ ತಕ್ಷಣ ಕೇಳ್ತಾರೆ ಬಂದಿದ್ದಾವೆ ಹೇಗೆ ಸರ್? ಮಾವು ಬರ ತಕ್ಷಣ ಬರ್ತಾರೆ, ಮಾವು ಬರ್ಲಕ್ಕಂತ ಮೊದಲು ತೋಟ ನೋಡ್ತಾರೆ, ನೀವು ಯಾವ ನಮೂನ್ ಬೆಳೆಸಿರಿ, ಯಾವ ಮೆಥಡಲ್ಲಿ ಬೆಳೆಸಿರಿ. ನಾವು ಮೊದಲೇ ಗೋ ಆಧಾರಿತ ಖುಷಿಯಲ್ಲಿ ಸರ್, ಅಂದ್ರೆ 2 ಆಕಳದ್ದು ಸಗಣಿ ಗಂಜಲ ಮತ್ತೆ ಬೆಲ್ಲ ಬಿಲ್ ಪತ್ರ ಇದೆಲ್ಲ ಸಂಗ್ರಹಣೆ ನೋಡ್ತೀವಿ. ಅವ್ರು ಬಂದು ನೋಡ್ತಾರೆ, ನಾವು ಮಲ್ಚಿಂಗ್ ನಮ್ಮ ತೆಂಗಿನ ಗೆರೆಗಳು ನಮ್ಮಲ್ಲಿ ಏನೇನು ಪದಾರ್ಥಗಳು ಇರ್ತಾವಲ್ಲ ಸರ್, ಅದು ಕೆಳಗಡೆ ಹಾಕ್ಬಿಡ್ತೀವಿ. ಮೇಲೆಲ್ಲ ಎರೆಹುಳ ಗೊಬ್ಬರ ಚೆಲ್ತೀವಿ, ಜೀವಾಮೃತ ಗೋಕೃಪಾಮೃತ ಡ್ರಿಪ್ ಹಾಕಂತರೂ ಬಿಡ್ತೀವಿ. ಇದು ಬಂದು ನೋಡಿದ ಅವ್ರು ಸಂತೋಷ ಆಗ್ತಾವ್ರ. ಅಂದ್ರೆ ಸಾವಯವ ಕೃಷಿಯಲ್ಲಿ ಮಾಡಿದ್ದು ರಾಸಾಯನಿಕ ಇಲ್ಲ, ಮನವರಿಕೆ ಆಗ್ತದೆ, ಮನವರಿಕೆ ಆಗ್ತದೆ. ಅವಾಗ ಏನ್ ಮಾಡ್ತಾರೆ ಅವ್ರ, 1-2 ಕೆಜಿ ತಗೋಣ ಅಂತ ತಗೊಂತಾರೆ ಶಾಂಪಲ್ಗೆ. ಆ 2 ಕೆಜಿ ತಗೊಂಡ ಅವ್ರ ಮನೆ ಎಲ್ಲಾರು ತಿಂತಾರೆ ಸರ್, ಅವಾಗ ಅವ್ರ ರುಚಿ ಆಗ್ತದೆ. ರುಚಿಯಾಗಿ ಏನ್ ಕಡ್ತಾರೆ, ಪ್ರತಿ 2 ಕೆಜಿ ತಗೊಂಡವ್ರು 20 ಕೆಜಿ ಇವತ್ ನಾಳೆ ತಗೊಂಬಂತ ಹೇಳ್ತಾರೆ. ಸೀಸನ್ ಮತ್ತೆ ಸಿಗೋದಿಲ್ಲ, ಸಿಗೋದಿಲ್ಲ ಅಂತ. ಮತ್ತೆ 20 ಕೆಜಿ ತಗೊಂಡವ್ರು ಅವರು ಬೀಗರಿಗೆ ಮತ್ತೆ ಅವ್ರ ಸಂಬಂಧ ಪಕ್ಕರ ಅವ್ರ ಸ್ನೇಹಿತರಿಗೆ ಕೊಡ್ತಾರೆ, ಅವ್ರ ಬೇಕಂದ್ರೆ ಮತ್ತೆ 40 ಕೆಜಿ ಆರ್ಡರ್ ಬರುತ್ತೆ. ಹೌದು, ಇದೇ ತರ ನನಗೆ ಜಾಸ್ತಿ ಆಗಿದೆ ಸರ್. ಒಬ್ಬರಿಗೆ 2 ಕೆಜಿ ಅಂತ ನಾನು ಮೊದಲಿಗೆ ಬಂದಿದ್ದು ನಮ್ಮ DC ಬಂಗ್ಲೆ ಹತ್ರ ನಾನು ಒಂದು ಸಣ್ಣದ ಒಂದು ಬಟ್ಟೆ ಮೇಲೆ ಬೋರ್ಡ್ ಹಾಕೊಂಡು ಮಾರ್ತಾ ಇದ್ದೆ, ಬಟ್ಟೆ ಮೇಲೆ ಬೋರ್ಡ್ ಹಾಕೊಂಡು ಮಾರ್ತಾ ಇದ್ರೆ ಅಲ್ಲಿ ಒಬ್ಬರು ಸಾಹೇಬರು ಬಂದಿದ್ದಾರೆ, ಅಂದ್ರೆ ಸಾಹೇಬ ಕೃಷಿಕ ಅಂತ ನಾನು ಮಾರ್ತಾ ಇದ್ದೆ. ಮಾರ್ತಾ ಇದ್ವಿ ಅಷ್ಟೇ. ಅಲ್ಲಿ ಬಂದ್ರೆ ಹೆಂಗಪ್ಪ ನಿಂದು ಸಾಹೇಬ ಅಂತ ಹೇಳಿದ್ರು. ಇಲ್ಲ ಸರ್ ನನ್ನ ಸಾಹೇಬನೇ ಅಂತ ಹೇಳಿದೆ. ಅವ್ರು ಏನ್ ಮಾಡಿದ್ರು, ಸಾಹೇಬರು ಫೋಟೋ ಹಾಕಿದ್ರು. ಫೋಟೋ ಹಾಕಿ ಅವ್ರು ಬಂದ್ರೆ ಏನಪ್ಪ ಸಾಹೇಬ ಇದೆ ಇಲ್ಲ ಅಂದ್ರೆ ಚೆಕ್ ಮಾಡ್ಬೇಕಂತ ಹೇಳಿದ್ರು. ಎಷ್ಟಾಗುತ್ತೆ ಸರ್ ಅಂದರೆ 8,000 ರೂಪಾಯಿ ಆಗ್ತದಂತ ಅದು ಕೆಮಿಕಲ್ ಫ್ರೀ ಟೆಸ್ಟ್ ಮಾಡಲಿಕ್ಕೆ. ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ ಸರ್, ಇನ್ನ ರಾಸಾಯನಿಕ ಐತೋ ಇಲ್ಲೋ ಮೊದಲು ಲ್ಯಾಬೋರೇಟರಿ ಹಾಕಿದನ್ನು ಟೆಸ್ಟ್ ಮಾಡಿ, ಅದು 8,000 ರೂಪಾಯಿ ಆಗತ್ತಂತ ಸರ್, ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ ಸರ್ ಅಂತ ನಾ ಹೇಳಿದೆ. ಮತ್ತೆ ಹೆಂಗಪ್ಪ ನಿಂದ ಅಂತ ಹೇಳಿದ್ರು, ತಗೊಂಡು ಹೋದ್ರು ಅವರು ಮೊಸಂಬಿ ಅನ್ನು ತಗೊಂಡು ಹೋದ್ರು. ಟೆಸ್ಟ್ ಮಾಡಿ 3 ದಿವಸ ಆದ್ಮೇಲೆ ಹೇಳಿದ್ರು ಫೋನ್ ಮಾಡಿ, ಏನಪ್ಪ ನಿಂದು ಕೆಮಿಕಲ್ ಫ್ರೀ ಅಂತ ಬಂದೈತೆ, 8,000 ರೂಪಾಯಿ ಕೊಡು, ಈ ಸರ್ಟಿಫಿಕೇಟ್ ನಿನಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರು. ನಂದು ಅಷ್ಟು ದುಡ್ಡು ಇರಲಿಲ್ಲ, ವ್ಯಾಪಾರ ಆಗಿಲ್ಲ ಸರ್, ನಾನು ಅಂತ ಇಲ್ಲ ಅಂತ ಕೊಡು ಅಂತ ಹೇಳಿದ್ರು. 2,000 3,000 ಕೊಟ್ಟೆ ಸರ್, ಅದು ಐತೆ. ಅಂದ್ರೆ ನಿಮ್ದೆಲ್ಲ ಲ್ಯಾಬೋರೇಟರಿಯಲ್ಲಿ ಅದನ್ನ ಪರೀಕ್ಷೆ ಮಾಡಿದ್ಮೇಲೆ ಇದು ರಾಸಾಯನಿಕ ಮುಕ್ತವಾಗಿರುವಂತಹ ಸರ್ಟಿಫಿಕೇಟ್ ಇದೆ, ಇದೆ ಅಂದ್ರೆ ಯೂನಿವರ್ಸಿಟಿ ಅವರು ಕೊಟ್ಟಿದ್ದಾರೆ, ನಮ್ಮ ರಾಯಚೂರು ವಿಶ್ವವಿದ್ಯಾಲಯದ. ಹೌದು ಸರ್, ಮೊಸಂಬಿ ಮತ್ತೆ ಟೊಮಾಟೊ ಎರಡೂ ಕೊಟ್ಟಿದ್ದೆ ನಾನು. ಹೇಗೆ ವರ್ಷದಿಂದ ವರ್ಷಕ್ಕೆ ವ್ಯಾಪಾರ ಆಗ್ತಾ ಇದೆ? ಅಥವಾ ಕೆಲವೊಬ್ರು ಹೇಳ್ತಾರೆ, ಇಲ್ಲ ರೀ ತಗೊಳ್ಳೋರಿಲ್ಲ, ನಮ್ಮ ರೈತ ಬಾಂಧವರು ಏನ್ ಮಾಡ್ತಾರೆ, ಮಾವಿನ ಗಿಡಗಳು ಇರ್ತವೆ ಲೀಸಿ ಕೊಟ್ಬಿಡ್ತಾರೆ ಹೊಲಗಳಿಗೆ. ನಿಮ್ಮದು ಹೇಗೆ ಅಂತ ಮಾರುಕಟ್ಟೆ ಸಮಸ್ಯೆ ಇಲ್ಲಿವರೆಗೆ? ಈ ಮಾರುಕಟ್ಟಿನ ಸಮಸ್ಯೆ ಇಲ್ಲಿವರೆಗೆ ಏನಿಲ್ಲ ಸರ್. ಈಗ ಸದ್ಯಕ್ಕಂದರೆ ನಮ್ಮ ರಾಯಚೂರಲ್ಲಿ ಗ್ರಾಹಕರಿಗೆ ನಮ್ಗೆ ಯಥೇಚ್ಛವಾಗಿ ಬೆಳೆದಿದ್ದಾರೆ, ಅವರಿಗೆ ಇನ್ನಷ್ಟು ಅವರಿಗೆ ಪೂರೈಕೆ ಅಷ್ಟು ನನ್ನ ಹತ್ರ ಬೆಳೆಯಕ್ಕೆ ಆಗ್ತಾ ಇಲ್ಲ. ನನ್ನ ಜೋಡಿ ಇನ್ನ 4 ಜನ ರೈತರು ಕೊಡ್ಬೇಕಂತ ನನ್ನ ಆಸೆ ಇದೆ, ತರಕಾರಿ ಬೆಳಿಲಿಕ್ಕೆ, ಹಣ್ಣು ಬೆಳಿಲಿಕ್ಕೆ, ಮತ್ತೆ ಅವ್ರಿಗೆ ಮತ್ತೆ ಕಾಳು ಎಲ್ಲ ನಮ್ಮ ಹೆಸರಾಗ್ಲಿ ಉದ್ದಾಗ್ಲಿ ಎಲ್ಲರೂ ಕೇಳ್ತಾರೆ ಸರ್. ಈಗ ಸಾವಯವ ಪ್ರತಿಯೊಬ್ಬರು, ಒಂದು ಡಾಕ್ಟರ್ ಯೂನಿಯನ್ ಗ್ರೂಪ್ ಇದೆ, ಡಾಕ್ಟರ್ ಗುರುರಾಜ್ ಸರ್ ಮತ್ತೆ ಅವರೆಲ್ಲ ಮತ್ತೆ ಸಂದೀಪ್ ಸರ್, ಅವ್ರು ನನ್ಗೆ ದಿನನಿತ್ಯ ಕೇಳ್ತಾರೆ, ನಾವು ಬೆಳೆ ಕೊಡು, ಹೆಸರು ಕೊಡು, ಉದ್ದು ಕೊಡು, ಭತ್ತ ಕೊಡು, ಇನ್ ಕೂಡ ರೈತರು ಯಾರ್ಯಾರು ಇದ್ದಾರೆ ನಮ್ಗೆ ಪರಿಚಯ ಮಾಡಿಸ್, ನಾವೆಲ್ಲ ಇಲ್ಲೇ ತಗೊಂತೀವಿ ಅಂತ ಹೇಳ್ತಾರೆ ಸರ್. ಇನ್ನ ಆಗ್ಬೇಕು ಸರ್, ನನ್ನ ಜೊತೆ ಇನ್ನ 4 ಜನ ಕೂಡಬೇಕು, ಒಂದು ಎತ್ತಿನ ಗಾಣ ಹಾಕ್ಬೇಕು, ಅಡಿಗೆ ಎಣ್ಣೆದು ಗಾಣ ಹಾಕ್ಬೇಕು ಸರ್. ಬಹಳ ಬಂದು ಕೇಳ್ತಾರ, ನನ್ನ ಸ್ನೇಹಿತರು ಇದಾರೆ ಗೋಕಾಕದಲ್ಲಿ ಮಾಡ್ತಾ ಇದ್ದೆ, ನಾನು ಹಣ್ಣು ಕೊಡ್ತೀನಿ ಅವ್ನು ನನಗೆ ಎಣ್ಣೆ ಕೊಡ್ತಾನೆ, ಮತ್ತೆ ನಾನು ತರಕಾರಿ ಯಾವಾಗವಾಗ ಕೊಡ್ತೀನಿ ಅವ್ನು ನನಗೆ ಇದು ಶೇಂಗಾ ಎಣ್ಣೆ ಕೊಡ್ತಾನೆ, ಶೇಂಗಾ ನನ್ನ ಆಕಳಿಗೆ ಶೇಂಗಾ ಹಿಟ್ಟು ಕೊಡ್ತಾನೆ. ಹಿಂಗೆ ಹೇಗ್ರಿ ಆಂಜನೇಯರು ತಾವೊಬ್ಬ PUC ವಿದ್ಯಾವಂತರಾಗಿ ಈ ರೀತಿ ಕೃಷಿಯನ್ನ ಮಾಡಿದ್ರೆ ಹೇಗೆ? ಒಂದು ಓದಿ ಕೃಷಿಯನ್ನ ವೈಜ್ಞಾನಿಕವಾಗಿ ಮಾಡೋದು ಮತ್ತೆ ಇನ್ನೊಂದು ಪಾರಂಪರಿಕವಾಗಿ ಮಾಡೋದು, ನಮ್ಮ ಪೂರ್ವಜರು ಹೇಗಾಗ್ತದೆ, ಅದು ಏನು ವ್ಯತ್ಯಾಸ? ಹೇಗೆ ನೀವು ಯಶಸ್ ಅನ್ನ ಕಂಡ್ರಿ? 6 ಎಕರೆ ಭೂಮಿ ಖರೀದಿ ಮಾಡೋದು ಸಾಮಾನ್ಯ ಕೆಲಸ ಅಲ್ಲ. ಹೌದು ಸರ್. ಸರ್, ಇದು ನನಗೆ ಮನಸ್ಫೂರ್ತಿಗೆ ಯಾವ್ದಾದ್ರು ಕೃಷಿಯಲ್ಲಿ ಇರ್ಬೇಕಂದ್ರೆ ಮನಸ್ಫೂರ್ತಿಗೆ ಮನದಟ್ಟು ಮೈ ಬೊಗ್ಗಿಸಿ ಕೆಲಸ ಮಾಡ್ಬೇಕು ಸರ್. ಈಗಿನ ಕಾಲಕ್ಕೆ ಯಾಕಂದ್ರೆ ಸರ್ ಬರ್ತಾರೆ ಕೆಲಸ ಮಾಡ್ಲಿಕ್ಕೆ, ಏನಪ್ಪ ಕೃಷಿ ಲಾಭದಾಯಕ ಅಲ್ಲ ಅಂತ ಕೆಲವೊಬ್ರು ಕೈ ಸುಟ್ಟಿಕೊಂಡು ಹೋಗ್ತಾರೆ ಸರ್. ಯಾಕಂದ್ರೆ ಯಂತ್ರ ದೊಡ್ಡ ಮುಂಚೆನೆ ನಮ್ಮ ರೈತ ಬಾಂಧವರಾಗಿರ್ಬೋದು ನಮ್ಮ ಯುವಕರು ನೆರಳು ಹುಡುಕ್ತಾರೆ. ಹಾ, ನೆರಳು ಇಲ್ಲ ಸರ್, ಬಹಳ ನಾವು ಬಹಳ. ಯಾಕಂದ್ರೆ ಸರ್ ಆಳಿಟ್ಟು ಟ್ರಾಕ್ಟರ್ ಇಟ್ಟು ಮಾಡಿಸಿದ್ರೆ ಅಷ್ಟೊಂದು ಉಳಿಯಲ್ಲ ಸರ್. ಮಾಡ್ಬೇಕು ಒಂದ್ ಸ್ವಲ್ಪ ನಾವು ಮನೆ ಬಗ್ಗೆ ಮಾಡ್ಬೇಕು, ಬಗ್ಗೆ ಮಾಡ್ಬೇಕು, ಅದರ ಅರಿವುನು ನಮ್ಗೆ ಬರುತ್ತೆ, ಎಷ್ಟು ಖರ್ಚು ವೆಚ್ಚನ್ನು ತಿಳ್ಕೊಬೇಕು. ನಾವು ಯಾವ್ದಾದ್ರು ಒಂದ್ ಕೆಲಸ ಮಾಡ್ಬೇಕಾದ್ರೆ, ಒಂದ್ ಗಿಡ ನಾಟಿ ಮಾಡ್ಬೇಕಾದ್ರೆ ಎಷ್ಟು ಉಳುತ್ತದೆ, ಎಷ್ಟು ವರ್ಷ ಬರುತ್ತೆ, ಎಷ್ಟು ಬರುತ್ತೆ ಅಂತ ನಾವು ಅದ್ರ ಬಗ್ಗೆ ಪರಿಪೂರ್ಣವಾಗಿ ನಾವು ಅರಿವನ್ನು ತಿಳ್ಕೊಬೇಕಾಗುತ್ತೆ ಸರ್ ಮೊದಲು. ಈಗ ಅಂಜನವರೇ, ತಾವು ಈಗ 4 ವೆರೈಟಿ ತಮ್ಮದು ಹಣ್ಣಿದೆ, ಈಗ ಸದ್ಯ ಮಾರ್ಕೆಟ್ ಹೋಗ್ತಾ ಇದೆ? ಹೋಗ್ತಾ ಇದೆ ಸರ್, ಹೋಗ್ತಾ ಇದೆ. ಎಲ್ಲೆಲ್ಲಿ ಕಳಿಸ್ತಾ ಇದ್ದೀರಿ ಸರ್? ಈಗ ಸದ್ಯದಲ್ಲಿ ನಾನು ಬೆಂಗಳೂರು ಕಳಿಸಿದ್ದೀನಿ ಸರ್, ಗದಗ, ಧಾರವಾಡ, ಮತ್ತೆ ಚಿಕ್ಕಬಳ್ಳಾಪುರ, ಮತ್ತೆ ಅನಂತಪುರ, ಮತ್ತೆ ಹೈದರಾಬಾದ್, ಆದೋನಿ, ನಮ್ಮ ರಾಯಚೂರು, ಇಷ್ಟು ಜಾಗದಲ್ಲಿ ಕೊಟ್ಟಿದ್ದೀನಿ. ಅಂದ್ರೆ ನೇರವಾಗಿ ಫೋನ್ ಮಾಡ್ತಾರೆ ಕೊರಿಯರ್ ಮತ್ತೆ VR ಟ್ರಾನ್ಸ್ಪೋರ್ಟ್ ಬಸ್ಸಿಗೆ ಹೆಂಗ್ ಇಡ್ತೀರಿ ಸರ್? ಬಸ್ VRL ಮತ್ತೆ SRS ಟ್ರಾವೆಲ್ ನಮಗೆ ಪರಿಚಯ ಆಗಿದ್ದಾರೆ ಸರ್. ದಿನನಿತ್ಯ ಕಳಿಸಿ ಮೆಣಸಿನ್ಕಾಯಿ, ತರಕಾರಿ, ಮತ್ತೆ ಮಾವಿನ ಹಣ್ಣು, ಹುಲ್ಲುನೆ ಕೊಡ್ತಾರೆ ಸರ್. ಒಣ ಹುಲ್ಲು ಅವ್ರಿಗೆ ಏನ್ ಬೇಕಂತೆ, ಒಣ ಹುಲ್ಲನ್ನು ಒಂದ್ ಗೋಣ ಚೀಲದಲ್ಲಿ ಇಟ್ಟು ಕಳಿಸ್ತೀವಿ, ಅದನ್ನ ದುಡ್ಡು ಇಲ್ಲ ಸರ್, ಸುಮ್ನೆ ಕೊಡ್ತೀವಿ ನಾವು. ಅಂದ್ರೆ ಅದು ಹಣ್ಣು ಹಾಕಿ ಇಡಿ, ಅನ್ನ ಇಲ್ಲ ಸರ್, ಅವ್ರಿಗೇನೋ ಅದು ಬೇರೆ ಏನೋ ಯೂಸ್ ಮಾಡ್ತಾರಂತೆ, ಅವರು ಸ್ವಲ್ಪ ಹುಲ್ಲೇನು ಕೊಡ್ತೇವೆ ಅವಾಗ ಅವಾಗ. ಮತ್ತೆ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿನ ಮಾಡ್ತೀವಿ ನಾವು, ನಮ್ದೇ ಆದ ಒಂದು 1/2 ಎಕರೆ ಜಾಗದಲ್ಲಿ ಒಣ ಮೆಣಸಿನ್ಕಾಯಿ ಎಲ್ಲಾನು ಬಸ್ಗೆ ಒಂದು 20 kg ಬಾಕ್ಸ್ಗೆ 100 ರೂಪಾಯಿ ಅಂತ ಫಿಕ್ಸ್ ಮಾಡಿದೆ ಸರ್. ನಾವು VRL ಸಾಯಂಕಾಲ ಬರೋದು ನಮ್ಮ ಅಂಬೇಡ್ಕರ್ ಸರ್ಕಲ್ ಹತ್ರ ಬಂದ್ರೆ ನಾವು ಬಸ್ ಅವ್ರು ನಾನು ಹಾಕೊಂತೀನಿ ನಾನು ಹಾಕೊಂತೀನಿ ಅಂತ ನಮ್ಗೆ ಕಾಯಂ ಆಗಿದ್ದಾರೆ. ಒಳ್ಳೇದು. ಈಗ ತಾವು ಈಗ ತಂಗಿಯವ್ರದ್ದು ಎಲ್ಲರದ್ದು ಮದುವೆ ಮಾಡಿದ್ರಿ, 6 ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ರಿ, ಎಲ್ಲವೂ ಕೂಡ ನಿಮ್ಮ ಕೃಷಿ ಒಂದು ಶ್ರಮದಿಂದ? ಹೌದು ಸರ್, ನಮ್ಮದೇ ಅಲ್ಲ ಸರ್, ನನ್ನ ತಂಗಿಯವ್ರದ್ದು ಮತ್ತೆ ನನ್ನ ಅಕ್ಕಂದಿರು. ಯಾಕಂದ್ರೆ ನಾವು 6 ಜನ ಆದಿವಲ್ಲ, ನಮ್ಮ ಅಕ್ಕ ತಂಗಿಯವ್ರು 5 ಜನ, ನಾನೊಬ್ಬನು, ದುಡಿಲಿಕ್ಕೆ ಬಹಳ ಜನ ಆಯ್ತೀವಿ ನಾವು. ಹೌದು, ಅವಾಗ ನಮಗೆ ಕೆಲಸ ಕಡಿಮೆ, ಭೂಮಿ ಕಡಿಮೆ. ಹೌದು, ಕೆಲಸ ಕಡಿಮೆ ಆಯ್ತು ನಮ್ಗೆ, ಮನುಷ್ಯರು ಜಾಸ್ತಿ ಆದ, ಅದರಿಂದ ನಾವು ಶುದ್ಧವಾಗಿ ನಾವು ಕೃಷಿಯನ್ನು ಮಾಡಿದೀವಿ, ಅಚ್ಚುಕಟ್ಟಾಗಿ ಮಾಡಿದೀವಿ. ಅದನ್ನು ಎಲ್ಲರೂ ಸೇರಿ ಅಚ್ಚುಕಟ್ಟಾಗಿ ಕೆಲಸ ಕಡಿಮೆ ಆಯಿತು. ನಾವೇ ನೇರವಾಗಿ ಗ್ರಾಹಕರು ಮಾರಿದ್ವಿ, ಒಂದು 2 ರೂಪಾಯಿ ಜಾಸ್ತಿ ಸಿಗುತ್ತೆ ಅಂತ ನಾನು ಅವಾಗ್ಲಿಂದ ಗ್ರಾಹಕರು ಹುಡ್ಕೊಂತ ಹುಡ್ಕೊಂತ ಹೋದೆ ಸರ್. ಅದರಿಂದ ನಮ್ಮೆಲ್ಲರ ಕೈ ಜೋಡಿಸಿದ ಮೇಲೆ ನಾನು ಇಷ್ಟು ಪ್ರಮಾಣವಾಗಿ ಬೆಳೆದಿದ್ದೀನಿ ಸರ್. ಖುಷಿ ಆಗುತ್ತೆ ಸರ್. ಅದೇ ಯುವಕರು ಒಬ್ಬ ಇಷ್ಟು ಆತ್ಮವಿಶ್ವಾಸದಿಂದ ಒಂದು ನಮ್ಮ ಒಂದು ಹಿಂದುಳಿದ ಪ್ರದೇಶ ಅಂತಾನೆ ಹೇಳ್ತಾರೆ, ಭಾಗದಿಂದ ನಾವು ಹೈದರಾಬಾದ್, ಕಲ್ಕತ್ತಾ, ಸಿಂಗಾಪುರ್ ಅಲ್ಲಿ ತಮ್ಮ ಹಣ್ಣುಗಳು ಇಸ್ರೇಲ್ ತಮಗೆ ಹೋಗುವಂತ ಅವಕಾಶಗಳು ಕೂಡ ಸಿಕ್ತಿದ್ದು ಸಾಮಾನ್ಯ ಕೆಲಸ ಅಲ್ಲ. ಯಾಕಂತಂದ್ರೆ ತಮ್ಮ ಒಂದು ಶ್ರದ್ಧೆ ಆಗಿರ್ಬೋದು, ತಮ್ಮ ಕುಟುಂಬರ ಒಂದು ಸಪೋರ್ಟ್ ಆಗಿರ್ಬೋದು, ಇದಕ್ಕೆ ಬಹಳಷ್ಟು ಕೆಲಸ ಮಾಡಿದೆ. ಈಗ ಮುಂದಿನ ಯೋಚನೆಗಳು ಏನಿದಾವೆ, ಏನ್ ಮಾಡಬೇಕು ಅಂತ ತಮ್ಮ ವಿಚಾರ ಇದೆ? ಏನಿಲ್ಲ ಸರ್, ಮುಂದಿನ ನಮ್ಮ ಮಕ್ಕಳಿಗಿನ ಸ್ವಲ್ಪ ಪ್ರಮಾಣ ವಿದ್ಯೆ ಕಲಿಸಿ ಇದನ್ನೇ ನಮಗೆ ವ್ಯವಸಾಯಕ್ಕೆ ಕರಿಬೇಕಂತ ನಾವು ಇದೀವಿ. ನಮ್ಮ ಆಸೆ ಅಷ್ಟೇ ಇದೆ, ವಿದ್ಯೆ ಒಂದು ಸ್ವಲ್ಪ ಬೇಕು, ಆ ನಂತರ ನಮ್ಮ ಒಕ್ಕಲ್ತನನೇ ಮುಂದುವರಿಸಬೇಕಂತ. ನಮ್ಮ ಇಬ್ಬರು ಮಕ್ಕಳಿದ್ದಾರೆ, ನನಗೆ ಅವ್ರಿಗೂ ಇದೆ ಕಳಿಸ್ಬೇಕಂತ. ಕೃಷಿನೇ ಬಿಡಬಾರ್ದು, ಎಲ್ಲರಿಗೆ ಉತ್ತಮವಾದ ಆರೋಗ್ಯವಾಗಿ ಆಹಾರವನ್ನು ಕೊಡಬೇಕು, ವಿಷಯಮುಕ್ತ ಆಹಾರವನ್ನು ಕೊಡಬೇಕಂತ ಆಸೆ ಇದೆ ಸರ್. ನಮಗೆ ನಮ್ಮ ಕೈಲಾದಷ್ಟು ಎಷ್ಟು ಪ್ರಮಾಣದಲ್ಲಿ ನಾವು ಮಾಡಬೇಕಂತ ನಮ್ಮ ಆಸೆ ಇದೆ. ಒಳ್ಳೆಯದು ಆಂಜನೇಯವರೇ, ಈಗ ತಮ್ಮದು ಹಣ್ಣು ಸಾಕಷ್ಟು ಬರ್ತಾ ಇದೆ, ಈಗ ತಲವು ತಾವುಗಳು ಅಲ್ಲಲ್ಲಿ ನಮ್ಮ ರಾಯಚೂರು ಸಿಟಿ ಜೊತೆಗೇನು ಬೇರೆ ಬೇರೆ ಊರುಗಳಲ್ಲಿ ತಮ್ಮ ಹಣ್ಣುಗಳನ್ನು ತಾವು ಸಾಗಿಸ್ತಾ ಇದ್ದೀರಿ, ಜನಗಳು ತಿಂತಾ ಇದ್ದಾರೆ. ನಮ್ಮ ಭಾಗದವರು ನಿಮ್ಮ ಒಂದು ನೈಸರ್ಗಿಕವಾದಂಥ ಹಣ್ಣುಗಳಾಗಿರ್ಬೋದು, ಜೊತೆಗೆ ವಿವಿಧ ರೀತಿಯ ಹಣ್ಣುಗಳು ತಮ್ಮ ತೋಟದಲ್ಲಿದ್ದಾವೆ, ಇವುಗಳನ್ನು ತಾವುಗಳು ಕೂಡ ತಿನ್ನಬೇಕು ಅಂತ ಒಂದು ಗ್ರಾಹಕರಿಗೆ ನಿಮ್ಮ ದೂರವಾಣಿ ಸಂಖ್ಯೆ, ಫೋನ್ ಸಂಖ್ಯೆಯನ್ನು ಹೇಳ್ತೀರಾ? ಹೇಳ್ತೀವಿ ಸರ್. ನಮ್ಮ ಫೋನ್ ಸಂಖ್ಯೆ ಸರ್ 9274 8222 7922 7922. ಹೌದು ಸರ್. ಕೆಳಗ್ರೆ ಮತ್ತೊಂದ್ಸಲ ಹೇಳ್ತೀನಿ, ಆಂಜನೇಯ ಇವ್ರದ್ದು ಒಂದು ನೈಸರ್ಗಿಕವಾದಂತಹ ಒಂದು ಹಣ್ಣುಗಳು ತೋಟದಲ್ಲಿ ಸಿಗ್ತವೆ, ಇವರು ನೇರವಾಗಿ ಗ್ರಾಹಕರಿಗೆ ಕೊಡುವಂಥದ್ದು, ನಿಮ್ಮ ಮನೆಯವರಿಗೆ ಬಂದು ತಲುಪಿಸುವಂಥದ್ದು, ಹಾಗೇನೆ ತಾವುಗಳು ಕೂಡ ತೋಟಕ್ಕೆ ಹೋಗಿ ಅವರಿಂದ ಒಂದು ಹಣ್ಣನ್ನು ತಗೋಬಹುದು, ಅದರ ರುಚಿಯನ್ನ ಸವಿಯಬಹುದು. ಇವರ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ಹೇಳ್ತೀನಿ, 9274 8222 7922. ಈ ಸಂಖ್ಯೆಗೆ ಕರೆ ಮಾಡಿ ತಮಗಿಷ್ಟವಾದಂಥ ಹಣ್ಣನ್ನು ಅವರಿಂದ ಪಡೆದುಕೊಂಡು ಈ ಒಂದು ಸಂದರ್ಭದಲ್ಲಿ, ಯಾಕಂತಂದರೆ ಯಾವ ಸಮಯದಲ್ಲಿ ಯಾವ ಹಣ್ಣಿರ್ತದೆ ಅದನ್ನು ತಿಂದರೆ ಮಾತ್ರ ನಮ್ಮ ಆರೋಗ್ಯಗಳು ಚೆನ್ನಾಗಿರ್ತವೆ, ಮತ್ತು ಎಲ್ಲ ರೀತಿಯ ಹಣ್ಣುಗಳನ್ನು ಎಲ್ಲ ಒಂದು ಕಾಲದಲ್ಲಿ ಸಿಗುವಂಥ ಒಂದು ಎಲ್ಲ ರೀತಿಯ ತರಕಾರಿಗಳಾಗಿರ್ಬೋದು ಹಣ್ಣುಗಳನ್ನು ನಾವು ಸೇವಿಸಿದರೆ ನಮ್ಮ ಆರೋಗ್ಯ ಗಟ್ಟಿ ಇರ್ತದೆ. ಬಹಳಷ್ಟು ಖುಷಿ ಆಯಿತು ಆಂಜನೇಯವರೇ ತಮ್ಮ ಜೊತೆ ಮಾತನಾಡಿ. ನಾವು ಕೇವಲ ಪಿ ಯು ಸಿಯನ್ನು ಓದಿ ಕುಟುಂಬದ ಜವಾಬ್ದಾರಿಯನ್ನು ಅನಿವಾರ್ಯವಾಗಿ ಅದನ್ನು ಹೆಗಲಿಗೆ ಹಾಕ್ಕೊಂಡು ಪಿತ್ರಾದಿತ ಆಸ್ತಿ 2 ಎಕರೆ ಇದ್ದದ್ದನ್ನು 8 ಎಕರೆ ಮಾಡಿದಂಥ ಒಂದು ಕೀರ್ತಿ ಸಿಗ್ತದೆ. ಯಾಕಂತಂದರೆ ಒಬ್ಬ ಸಾಮಾನ್ಯ ರೈತ, ಸಣ್ಣ ರೈತ ಆ ಒಂದು 2 ಎಕರೆ ಭೂಮಿಯನ್ನು ಇಟ್ಕೊಳ್ಳೋದು ಬಹಳ ಕಷ್ಟ. ಆದರೆ ಯಾರಿಗೋ ಲೀಸಿಗೆ ಕೊಟ್ಟು ಬೆಂಗಳೂರು, ಪೂನಾ ಎಲ್ಲೋ ಹೋಗುವಂಥ ಜನಸಾಮಾನ್ಯರ ನಾವು ಇತ್ತೀಚೆಗೆ ಸಾಕಷ್ಟು ನೋಡ್ತಾ ಇದ್ದೀವಿ. ತಾವೊಬ್ಬ ಯುವಕರಾಗಿ ಇತರರಿಗೆ ಮಾದರಿಯಾಗುವಂಥ ಒಂದು ಕೆಲಸವನ್ನು ಮಾಡಿದಿರಿ. ನಿಮ್ಮ ಮಾವಿನ ಹಣ್ಣಿನ ಬೇಸ ಆಗಿರ್ಬೋದು, ಮೋಸಂಬಿ ಇದೆ, ಅಲ್ಲಲ್ಲಿ ತೋ ಸೀತಾಫಲ ಹಾಕೊಂಡಿರಿ, ಮತ್ತು ಪೇರು ಹಾಕೊಂಡಿದ್ರಿ, ಜೊತೆ ಲಿಂಬು ಹಾಕೊಂಡಿದ್ರಿ, ಈ ಎಲ್ಲವುಗಳಿಂದ ತಮಗೆ ದಿನನಿತ್ಯ ಆದಾಯ ಬರ್ತಾ ಇದೆ. ಕೇವಲ ಮಾವು ಅಷ್ಟೇ ಅಲ್ಲ, ಹೇಗೆ ಬೇರೆ ಬೇರೆ ಲಿಂಬು ಅವೆಲ್ಲ ಬರ್ತಾ ಇದೆ ಮೋಸಂಬಿದು? ಬರ್ತಾ ಇದೆ ಸರ್, ಬರ್ತಾ ಇದೆ. ಅದು ಮೋಸಂಬಿ ಮತ್ತೆ ಏನೋ ನಾವು ಮಂಗಳೂರಿಗೆ ಕಳಿಸ್ತಾ ಇದೆ ಸರ್. ಮಂಗಳೂರಲ್ಲಿ ನಮಗೆ ಒಂದು 20 ಜನ ಕಾಯಂ ಇದ್ದಾರೆ ಸರ್. ಅಲ್ಲಿ ಹರಿಕೃಷ್ಣ ಕಾಮಂತ ಒಬ್ರು ಇದ್ದಾರೆ ಸರ್, ರತ್ನಾಕರ್ ಅವರು. ಅವರು ಸಾವಯವ ಕೃಷಿ ಮತ್ತೆ ದೊಡ್ಡ ದೊಡ್ಡ ಮೇಳ ಮಾಡ್ತಾರೆ. ಅಂತ ಮೇಳೆಯಲ್ಲಿ ಪರಿಚಯ ಆಗಿ ನಮ್ಮ ಅಲ್ಲಿ ನಮ್ಮ ಮೋಸಂಬಿಗೆ, ರಾಯಚೂರು ಭಾಗಲಿಂತ ಮೋಸಂಬಿಗೆ ಅಲ್ಲಿ ತುಂಬಾ ಬೇಡಿಕೆ ಇದೆ ಸರ್. ರುಚಿ ಆಗಿರುತ್ತೆ, ಅದಕ್ಕೆ ತುಂಬಾ ಬೇಡಿಕೆ ಇದೆ. ಅವರು ನಮ್ಮಂದು ಬಹಳ ಮೋಸಂಬಿ, ನಾನು ಜಲ್ದಿ ಒಂದ್ 2 ದಿವಸ ಲೇಟ್ ಆದ್ರೆ ಅವ್ರು ಏನ್ ಮಾಡ್ತಾರೆ, ಕಾರ್ ತಗೊಂಡು ಬಂದು ತಗೊಂಡು ಹೋಗ್ತಾರೆ. ಒಳ್ಳೇದು, ಈ ರೀತಿಯಾದಂತಹ ಒಂದು ಗ್ರಾಹಕರು ಒಳ್ಳೆಯ ರೈತರಿದ್ರಪ್ಪ ಅಂತಂದ್ರೆ ಅದು ಬೇಕೇ ಬೇಕು ಅಂತಿಪ್ಪ, ಅವ್ರು ನಿಮ್ಮ ಹತ್ರನೇ ಬಂದು ಕೊಂಡ್ಕೊಂಡು ಹೋಗುವಂತ ಒಂದು ಪ್ರವೃತ್ತಿ ಆಗಿದೆ. ಯಾಕಂತಂದ್ರೆ ಆರೋಗ್ಯಕ್ಕೆ ಎಷ್ಟು ಕಾನ್ಸಿಯಸ್ ಬಂದಿದೆ, ಆರೋಗ್ಯಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ನಮ್ಮ ಜನರು ಈಗ ಇತ್ತೀಚೆಗೆ ಕೊಡ್ತಾ ಇದ್ದಾರೆ. ಬಹಳಷ್ಟು ಖುಷಿ ಆಯ್ತು, ನಿಮ್ಮ ವ್ಯಾಪಾರ ಚೆನ್ನಾಗಿ ನಡೀಲಿ. ಈಗ 6 ಎಕರೆ ಖರೀದಿ ಮಾಡಿದಿರಿ, ಮುಂದಿನ ದಿನಗಳಲ್ಲಿ ತಮ್ಮ ಕೃಷಿ ಉತ್ಪನ್ನ ಹೆಚ್ಚೆಚ್ಚಿನ ರೇಟು ಪಡೆದುಕೊಳ್ಳಿ, ಒಳ್ಳೆ ಒಳ್ಳೆ ಬೆಲೆಗಳು ಸಿಗಲಿ, ಮತ್ತೆ ಇನ್ನೂ 6 ಎಕರೆ ಖರೀದಿ ಮಾಡುವಂತಹ ಶಕ್ತಿಯನ್ನ ದೇವರು ನೀಡಲಿ. ಒಳ್ಳೆ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಆಂಜನೇಯವರು ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ರೈತ ಬಂಧುವರೇ, ಇದುವರೆಗೆ ರಾಯಚೂರು ತಾಲೂಕಿನ ಮಂಡಲಗೆರೆ ಗ್ರಾಮದ ಆಂಜನೇಯ ಅವರ ಮಾವು ಬೇಸಾಯದ ಅನುಭವಗಳನ್ನು ಆಲಿಸಿದಿರಿ.

ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ರೈತ ಬಾಂಧವರೇ, ಇದೀಗ ಕೇಳೋಣ ಪೇಟೆ ಧಾರಣೆಯನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ. ಮೊದಲಿಗೆ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ. ಸಜ್ಜೆ ಇತರೆ ಕನಿಷ್ಠ 2,150 ರೂಪಾಯಿಗಳಿಂದ ಗರಿಷ್ಠ 2,150 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1,850 ರೂಪಾಯಿಗಳಿಂದ 2,150 ರೂಪಾಯಿಗಳು. ಅಕ್ಕಿ 2,700 ರೂಪಾಯಿಗಳಿಂದ ಗರಿಷ್ಠ 2,700 ರೂಪಾಯಿಗಳು. ಇನ್ನು ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ ಹೇಗಿದೆ? ಸಜ್ಜೆ ಜವಾರಿ 2,600 ರೂಪಾಯಿಗಳಿಂದ 2,146 ರೂಪಾಯಿಗಳು. ಕಡಲೆಕಾಳು ಜವಾರಿ 4,839 ರೂಪಾಯಿಗಳಿಂದ 5,006 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44 ಗರಿಷ್ಠ 7,790 ರೂಪಾಯಿಗಳು. ಅಲಸಂದೆ 3,649 ರೂಪಾಯಿಗಳಿಂದ 6,299 ರೂಪಾಯಿಗಳು. ಲಿಂಗಸೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ. ಸಜ್ಜೆ ಇತರೆ 2,050 ಗರಿಷ್ಠ 2,500. ಕಡಲೆಕಾಳು 5,720 ರೂಪಾಯಿಗಳಿಂದ 5,720 ರೂಪಾಯಿಗಳು. ಮೆಕ್ಕೆಜೋಳ 2,180 ರೂಪಾಯಿಗಳಿಂದ 2,180 ರೂಪಾಯಿಗಳು. ಭತ್ತ 2,100 ರೂಪಾಯಿಗಳಿಂದ 2,300 ರೂಪಾಯಿಗಳು. ರೈತ ಬಂಧವರೇ, ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ ಮಾನ್ವಿ ರಾಯಚೂರು ಹಾಗೂ ಲಿಂಗಸುಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯನ್ನು ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ನುಗ್ಗೆ ಸೇವನೆಯಿಂದ ದೊರೆಯುವ ಪೋಷಕಾಂಶಗಳು ಮತ್ತು ನುಗ್ಗೆಯ ಮೌಲ್ಯವರ್ಧನೆ ಕುರಿತು ಗೃಹ ವಿಜ್ಞಾನಿಗಳಾದ ಡಾಕ್ಟರ್ ವಾಣಿಶ್ರೀ ಎಸ್ ಅವರಿಂದ ಮಾಹಿತಿಯನ್ನು, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ತದನಂತರ ಪೇಟೆ ಧಾರಣೆ, ಇವಿಷ್ಟು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೀವು ಕೇಳಲಿರುವ ಕಾರ್ಯಕ್ರಮಗಳು. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಇದೀಗ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಸ್ನೇಹಿತರೆ, ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸೋಣ ಪರಸಾಪುರ ಗ್ರಾಮದ ಬಾಲನಗೌಡ ಹಾದಿಮನಿ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು. ಶಿವ ಶರಣರೆಲ್ಲರೂ ನೀವು ಕರುಣಿಸಿ ಕೇಳಿರಿ, ನರರಲ್ಲೋ ನೀವು, ನರರಲ್ಲೋ, ನರರಲ್ಲೋ ನೀವು, ನರರಲ್ಲೋ. ಹಂಗ ಕಣ್ಣಿದ್ದು ಕುರುಡಾಗಿ, ಕಿವಿಯಿದ್ದು ಕಿವುಡರಾಗಿ, ಕಾಲಿದ್ದು ಕುಂಟರಾಗಿ, ಕಾಲ ಸೌವರರು, ಕಾಲ ನರೋ ನರರಲ್ಲ ನೀವು ನರರಲ್ಲ ಅಂಗದಲ್ಲಿ ಲಿಂಗವಾಗಿ ಲಿಂಗದಲ್ಲಿ ಅಂಗವಾಗಿ ಅಂಗಲಿಂಗದ ಸಂಗ ಸಮರಸದಲಿಂದ ನರರಲ್ಲ ನೀವು ನರರಲ್ಲ ನರರಲ್ಲ ನೀವು ನರರಲ್ಲ ಬಯಲಿಗಿ ಬಯಲಾಗಿ ಬಯಲು ಬ್ರಹ್ಮವ ತೋರಿ ಕೈಲಾಸ ವೈಕುಂಠ ಹೊರಸಲ ನೀಗಿದ ನರರಲ್ಲ ನೀವು ನರರಲ್ಲ ನರರಲ್ಲ ಶರಣರೆಲ್ಲರೂ ನೀವು ಕರುಣಿಸಿ ಕೇಳೀರಿ ನರರಲ್ಲ ನೀವು ನರರಲ್ಲ ಭಯಲಿಗಿ ಭಯ